ನಮಸ್ಕಾರ ಚಿತ್ರದುರ್ಗ, ನಿಮ್ಮೆಲ್ಲರಿಗೂ ಒಂದು ಎಕ್ಸೈಟಿಂಗ್ ನ್ಯೂಸ್ ಇದೆ. ನಮ್ಮ ಮಲಬಾರ್ ಈಗ ನಿಮ್ಮ ಹತ್ತಿರದಲ್ಲಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರ ಹೊಸ ಶೋರೂಮ್ ಈಗ ಚಿತ್ರದುರ್ಗದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದೇ ಬರುವ March 14th. ನಾನು ಬರ್ತಾ ಇದ್ದೀನಿ ನಿಮ್ಮೆಲ್ಲರನ್ನ ಭೇಟಿ ಆಗ್ಲಿಕ್ಕೆ. ಸಿ ಯು ಆಲ್ ದೇರ್. ನಮ್ಮ ಮಲಬಾರ್ ನಮ್ಮ ನಂಬಿಕೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಹೊಸ ಶೋರೂಮ್ ನ ಅದ್ಧೂರಿ ಉದ್ಘಾಟನೆ March 16th (16:30) ಬೈ ಶ್ರೀನಿಧಿ ಶೆಟ್ಟಿ. ಇನಾಗರಲ್ ಆಫರ್ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಬೆಳ್ಳಿ ನಾಣ್ಯ ಉಚಿತ. ಷರತ್ತುಗಳು ಅನ್ವಯ. ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ದರ್ಶನ್ ಡಮ್ಮಿ ಕಾಂಪ್ಲೆಕ್ಸ್, ಮೈಸೂರು ಬ್ಯಾಂಕ್ ಸರ್ಕಲ್, ಬಿಡಿ ರೋಡ್, ಚಿತ್ರದುರ್ಗ. ರೈತ ಬಾಂಧವರೇ, ನಮ್ಮೆಲ್ಲ ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇದೀಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ ವಿ ಎರ್ರೆಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಪ್ರಗತಿಪರ ಕೃಷಿಕರಾದ ವಿ ಎರ್ರೆಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ತರಕಾರಿ, ಹೂವು ಈ ತರ ಬೆಳೆಗಳನ್ನ ಬೆಳೀತಿದ್ದಾರೆ. ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಎರ್ರೆಸ್ವಾಮಿ ಅವರು ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಎರ್ರೆಸ್ವಾಮಿ ಅವರು ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾವು 25-30 ಮಾಡ್ತಾ ಇದೀವಿ ಸರ್. ಯಾಕೆ ಈ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ನಮ್ಮ ತಂದೆರು ರೈತರೇ, ನಾವು ರೈತರೇ, ನಾವು ಅದನ್ನೇ ಅಳವಡಿಸಿದೀವಿ. ನಮ್ಮಪ್ಪರಿಂದ ನಮಗೆ ಬಂದದೆ ಅಷ್ಟಂದೇವು. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಇಲ್ಲ ಸರ್, ಮಳೆ ಬೆಳೆ ಆದ್ರೆ ಲಾಭದಾಯಕ, ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಹೆಂಗ್ ಲಾಸ್ ಅಂತಂದ್ರೆ, ನೀರು ಸ್ವಲ್ಪ ಬರೋದು, ಮಳೆ ಇಲ್ದ ರೋಗಗಳು ಎಲ್ಲ ವೈರಸ್ ಎಲ್ಲ ಬರೋದು, ಈಗ ಬಹಳ ಔಷಧಗಳು ರೇಟು, ಏನು ನಮಗೆ ಮಳೆ ಬಂದು ಬೆಳೆ ಅನುಭೋಗ ಮತ್ತೆ ಬಂದರೆ ನಮಗೆ ಇದಾಗ್ಬೋದು. ನಾವು ಮಾಡಿದ್ದ ಕಷ್ಟ ಪ್ರತಿಫಲ ಸಿಗ್ತದೆ. ಮಳೆ ಬರಲಿಲ್ಲ ಅಂತಂದರೆ ನಮಗೆ ಏನೂ ಆಗಲ್ಲ. ಇಷ್ಟೊಂದು ಹೇಳಬಲ್ಲ ಸರ್. ಹಾಗಿದ್ರೆ ಎರ್ರೆಸ್ವಾಮಿ ಅವ್ರು, ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ನಮ್ಮದು, ನಮ್ಮ ಅಣ್ಣ ನನಗೆ ಸೇರಿ 2.3 ಎಕರೆ ಇದೆ ನೀರಾವರಿ. ಮಳೆ ಇಲ್ಲದ ಕಾರಣ ನೀರು ನಿಂತೋಗಿದ್ವು. ಇತ್ತೀಚೆಗೆ 2 ವರ್ಷ ಲಾಸ ನೀರು ಆಗ್ತದವ. ಈ ವರ್ಷ ಮಳೆ ಇಲ್ಲ. ನಾವು ಬೇಸಿಗೆ ನೋಡ್ತೀವಿ, ನೀರು ನಿಂತೋಗ್ಬಿಡ್ತಾವ. ಅವಾಗ ಬೇರೆ ಏನನ್ನ ಕೆಲಸ ನೋಡ್ಕೊಂತೀವಿ. ಅಷ್ಟೊಂದು ಹೇಳಬಲ್ಲಿವಿ. ನಿಮ್ ಬೆದಲ್ ಜಮೀನ್ ಏನಿಲ್ಲ? ಇಲ್ಲ ಸರ್, ಬೆದಲ್ ಜಮೀನ್ ಎಲ್ಲ ನೀರಾವರಿ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಮೆಕ್ಕೆಜೋಳ ಬೆಳಿತೀವಿ, ಸೇವಂತಿ ಹೂವು ಬೆಳೆದೀವಿ, ಕ್ಯಾರೆಟ್ ಬೆಳೆದೀವಿ, ಹಸಿರುಗಾಯಿ ಹಾಕಿವಿ ಇವಾಗ, ಹಸಿಮೆಣಸಿನಕಾಯಿ. ಇಷ್ಟೊಂದು ಹೇಳಬಲ್ಲಿ ಸರ್. ಈ ತರ ತರಕಾರಿ ಬೆಳೆಗಳು ಬೆಳೀತಾ ಇದ್ರ, ಮತ್ತೆ ಸೇವಂತಿಗೆ ಹೂ ಬೆಳೀತಾ ಇದ್ರ, ಮತ್ತೆ ಈ ತೋಟಗಾರಿಕೆ ಬೆಳೆಗಳು ಅಡಿಕೆ, ತೆಂಗು, ಮಾವು, ಸೌಪಟ ಬೆಳಿಬೇಕಂತ ಏನು ಆಸಕ್ತಿ ಬರಲಲ್ಲ ಸರ್? ಅಡಿಕೆ ಗಿಡ ಬೆಳೆದ್ರೆ 5-6 ವರ್ಷ ಬೇಕು ಫಸಲು ಬರಾಕ. ಈ 3 ವರ್ಷಕ್ಕೆ ನೀರಿಲ್ಲ ನಮಗೆ, ಅದಕ್ಕೆ ನಾವೇನು ಒಣಗಿ ಹೋಗ್ತವೆ. ಈಗ ಇಟ್ಟಿದ್ದ ಫಸಲು ಇವಾಗ ಸಿಗಂಗಿಲ್ಲ ಸರ್. ಅದಕ್ಕೋಸ್ಕರ ಅಡಿಕೆ ಗಿಡ ಎಲ್ಲ ನಾವು ತಗೊಂತೀವಿ, ಇಲ್ಲ ಫಸಲು ಇಟ್ಟಿದ್ದ ಆ ರೀತಿ ಆಗಿದೆ. ಇಷ್ಟೊಂದು ಹೇಳಬಲ್ಲೆ. ಬಡಭೂಮಿ ನಮ್ಮದು, ನಮ್ಮ ಮಳಕಾಮೂರು ತಾಲೂಕು ಭಾರೀ ಬಡಭೂಮಿ. ಏನು ಈಗ ಮಳೆ ಇಲ್ಲ, ನೀರು ನಿಂತೋಗಿಬಿಡ್ತಾವೆ. ಆಲೇ 0.25% ನಿಂತೋಗಿದ್ದಾವೆ, 0.75% ಆಗ್ತವೆ. ನಮ್ಮವೆಲ್ಲ 500-350 ಇರೋರು ಬೋರು, 900-800 ಇದ್ದವು ನಡೀತಿಕೊಂಡು ಹೋಗ್ತವೆ. ನಮ್ಮವೆಲ್ಲ ನಿಂತೋಗ್ಬಿಡ್ತಾವೆ. ಬೇಸಿಗೆ 4 ತಿಂಗಳು 5 ತಿಂಗಳು ಕ್ಲೋಸ್ ಆಗಿಬಿಡ್ತಾವೆ. ಏನನ್ನ ಮುಂಗಾರಿ ಒದಗ್ತಂದ್ರೆ ಅವೇ ಕಂಟಿನ್ಯೂ ಆಗ್ತವೆ, ಇಲ್ಲಾಂದ್ರೆ ಕಂಟಿನ್ಯೂ ಆಗಲ್ಲ. ಅದಕ್ಕೋಸ್ಕರ ಅಡಿಕು, ತೆಂಗು ಅವ ಸಪೋರ್ಟ್ ಹಾಕಿದ್ರೆ ನಮ್ಮ ಕೈಲೇ ಆಗಲ್ಲ. ನೀರು ನಿಂತು ಹೋಗ್ತವಲ್ಲ ಸರ್, 6 ವರ್ಷ ಬೇಕು ಸಪೋಟ, ತೆಂಗು ಮತ್ತೆ ಅಡಿಕೆ, ಅವು ನಮ್ಮ ಕೈಲೇ ಆಗಲ್ಲ. ನಾವು ಸಣ್ಣ ರೈತರು, ದೊಡ್ಡ ರೈತರಲ್ಲ. ಎಂಥ ದೊಡ್ಡ ರೈತರಾದರೂ ಕೂಡ ಅದು ಭೂಮಿಗೆ ಇಟ್ಟಿರೋ ಫಸಲು ಬರ್ತಾ ಇಲ್ಲ. ನೋಡ್ರಿ, ಇವಾಗ ಸೇವಂತಿ ಹಾಕಿದ್ವಿ, ಲಾಸು. ದೀಪಾವಳಿಗೆ ದಸರಕ್ಕೆ 2-5 ದಿವಸ ರೇಟು, ಆಮೇಲೆ ಇಲ್ಲ. ಮೊನ್ನೆ ಆದರೂ ರೋಟ್ ಹೊಡಿಸೀವಿ, ಸೇವಂತಿ ಹಾಕಿ ರೋಟ್ ಹೊಡಿಸೀವಿ, 10-20 ರೂಪಾಯಿ ಕೆ ಜಿ ಹೂವು. ಏನು ಮಾಡೋಣ? 1 ಎಕರೆಗೆ ಏನಿಲ್ಲ ಅಂದರೆ 50-60,000 ರೂಪಾಯಿ ಬೇಕು ಖರ್ಚು. ಕೂಲಿಯರು ಕರೆದ್ರೆ 300-250 ರೂಪಾಯಿ, 15 ಕೆ ಜಿ ಬಿಡಿಸ್ತಾರೆ ಸೇವಂತಿ ಹೂವು. 10-20 ರೂಪಾಯಿ ಕೊಟ್ಟರೆ ಎಷ್ಟು ಹೋಯ್ತು? ಅದಕ್ಕೆ ಭಾರಿ ಕಷ್ಟ ಇದೆ ರೈತರು ಪೂರ್ತಿ ದೇಶದಲ್ಲಿ. ರೈತರ ಶ್ರಮಕ್ಕಿನ್ನ ಯಾವ ಶ್ರಮ ಇಲ್ಲ. ಇಷ್ಟೊಂದು ಹೇಳಬಲ್ಲೆ. ಯಾಕಂದ್ರೆ ಒಂದು ಫ್ಯಾಕ್ಟ್ರಿ, ಒಂದು ಬೆಂಕಿಪಟ್ಟಣ ಫ್ಯಾಕ್ಟ್ರಿ ತಗೊಳ್ರಿ, ಯಾವುದೇ ತಗೊಳ್ರಿ, ನಮ್ಮ ಅಪ್ಪರ ಕಾಲದಿಂದ 30 ವರ್ಷದಿಂದ ನೋಡ್ಕೊಂಬಂದೆ. ಅವ್ರಿಗೆ ಎಲ್ಲದಕ್ಕೂ ಒಂದು ಇದಿದೆ, ನಮ್ಮ ಈ ರೈತರಿಗೆ ಇಲ್ಲ. ದೇವರಾಣಿ ಸುಳ್ಳಲ್ಲ, ರೈತರು ಎಂಬುದು ದೇಶದ ಬೆನ್ನೆಲುಬು ಅಂತಾರೆ. ಬೆನ್ನು ಮುರಿದು ಬಿಟ್ಟಿದ್ದೀರಿ ಅಲ್ಲ. ನಾವು ರೈತರು ಬೆವರು ಸುರಿಸಿ ಇದು ಮಾಡಿದ್ರೆ ಅನ್ನ ದುಡ್ಡಿನಿಂದ ಕೊಂಡ್ಕೊಬೋದು, ಆದರೆ ಮಾಡತಕ್ಕಂಥ ರೀತಿ ಐತಲ್ಲ. ಯಾವತ್ತಾದ್ರೂ ರೈತರು ಮಾಡಿರ ಅನ್ನ ಕೊಟ್ಟಿರದೆ ರೈತರು ಸಿಟಿರಾಗಿ ಕೊಡ್ತಾರ? ಏನು ಫ್ಯಾಕ್ಟ್ರಿ ಹೋಗ್ಬೋದು, ಇದು ಮಾಡ್ಬೋದು, ಓಕೆ. ನಾವು ಬೆವರು ಸುರಿಸಿ ಬಿಸಿಲು ಅಂಬ್ದ, ಗಾಳಿ ಅಂಬ್ದ, ಹುಳ ಉಪ್ಪಡೆ ಅಂಬ್ದ, ಆ ರೀತಿ ಕೊಡ್ತೀವಿ. ನಮಗೆ ಬೆಲೆ ಇಲ್ಲ. ಈಗ ರೈತರ ಮಕ್ಕಳಿಗೆ ಹೆಣ್ಣು ಸಿಕ್ಕಲ್ಲ, ಹಪ್ಸಲ್ಸು ಡಿಗ್ರಿ ಓದಿರ್ಬೇಕು, ಯಾವ್ದಾನ ಫ್ಯಾಕ್ಟ್ರಿಯಾಗ 15-20 ಸಾವಿರ ಸಂಬಳ ಇರಬೇಕು ಕೊಡ್ತೀವಿ ಅಂತಾರೆ. ರೈತನ ಮಕ್ಳಿಗೆ ಏನು ಕೊಡ್ತಾ ಇಲ್ಲ, ಏನು ಮಾಡೋಣ ರೈತಕ್ಕೆ? ಇಡೀ ಸುತ್ತಿ ಸುತ್ತಿ ಸಾಕಾಗೋಗ್ಬಿಟ್ಟಿದೆ ನನಗೆ. ರೈತರ ಕೆಲಸ ಯಾಕಪ್ಪ ನಮ್ಮ ಅಪ್ಪ ತೋರಿಸ್ತೆ ನನಗೆ ಅಂತ ಹಂಗನಿಸ್ಬಿಟ್ಟಿದೆ ಸರ್. ದಯವಿಟ್ಟು ಸುಳ್ಳಲ್ಲ, ಭಾರಿ ಕಷ್ಟ ಆಗಿದೆ. ಹೀಗಾಗಿದ್ರೆ ಎರಸ್ವಾಮಿ ಅವರೇ, ಸೇವಂತಿಗೆ ಬೆಳೀತೀರ, ಹಸಿಮೆಣಸಿನ್ಕಾಯಿ ಬೆಳೀತೀರ, ತರಕಾರಿಗಳೆಲ್ಲ ಬೆಳೀತೀರ, ಯಾಕೆ ಈ ಥರ ಮಿಶ್ರ ಬೆಳೆಗಳು ಬೆಳೀತೀರ? ಸರ್ ಇವಾಗ ಸೇವಂತಿಗೆ ಬೆಳೆದೆ, ಲಾಸ್ ಆಯಿತು. ಈಗ ಅದು ಕೊಡಲಿಲ್ಲ, ಈಗ ಮೆಣಸಿನ್ಕಾಯಿ ಗಿಡ ಹಾಕಿನಿ. ಮೆಣಸಿನ್ಕಾಯಿ ಕೊಡಲಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗಲಿ? ಸೇವಂತಿಗೆ ಹಂಗಾಯ್ತು. ಈಗ ಹಣ ಎಲ್ಲಿಂದ ಒದಗಿಸ್ಬೇಕು ಸರ್? ಕಷ್ಟ ಇದೆ ಅಲ್ಲ, ಆದ್ರೆ ಬಂಡವಾಳ ಅದನ್ನು ಹೊತ್ಕೊಂಡು ಹೋದರೆ ನಾವು ಮಾಡಿದ್ದಕ್ಕೂ ತಿಂದದಕ್ಕೂ ಇದನ್ನಾದರೆ ಸರಿ, ಲಾಸ್ ಆದರೆ ಎಲ್ಲಿಂದ ತಗೊಂಬರ್ಲಿವನು? ಇನ್ನೊಂದು ಬೆಳೆ ನೋಡೋಣ, ಹಸಿರುಗಾಯಿ ಏನನ್ನ ರೇಟ್ ಆಗ್ತಾವಂಗೋ ಆಸೆ. ಹೂವು ಲಾಸ್ ಆಯಿತು, ಹೂವು ಬೇಡ, ಹಸಿರುಗಾಯಿ ಗಿಡ, ಮೆಣಸಿನ್ಕಾಯಿ ಗಿಡ ಹಾಕಿ. ಮೆಣಸಿನ್ಕಾಯಿ ಹಿಂಗೆ ಹೋಗ್ತಾ ಇದ್ದೀವಿ ಸರ್, ಈ ರೀತಿ ಮಾಡ್ಕೊಂತ ಬರ್ತಾ ಇದ್ದೀವಿ, ಸ್ಟೆಪ್ ಸ್ಟೆಪ್ ಸ್ಟೆಪ್ ಸ್ಟೆಪ್. ಏನು ನೋಡೋಣ, ದೇವರು ಪರಮಾತ್ಮ ಇದ್ದಾನೆ. ಅಂದರೆ ನಮಗೆ ಒಂದೇ ಬೆಳೆ ಹಾಕಿದಾಗ ನಷ್ಟ ಆಗುತ್ತೆ, ಈ ಒಂದು ಬೆಳೆ ಎಲ್ಲ ಒಂದು ಬೆಳೆ ಕೈ ಹಿಡಿತಿ ಈ ಥರ ಮಿಶ್ರ ಬೆಳೆಗಳು ಬೆಳೆದ್ರೆ ಅಂತೀರ? ಹ್ಞೂ ಸರ್. ಈಗ ಏನಾಗಿದೆ ಅಂದರೆ ಸೇವಂತಿಗೆ ಫೇಲ್ ಆಗ್ತಾ ಸೇವಂತಿಗೆ ಹಾಕೋದೆ ಬೇಡ, ಮನಸ್ಸು ಬರಲ್ಲ ಸರ್. ಯಾಕಂದರೆ 50-60 ಸಾವಿರ ಬಂಡವಾಳ ಹಾಕಿರ್ತೀವಿ, ಅದು ಲಾಸ್ ಆದರೆ ಅದಕ್ಕೆ ಹಸಿರುಗೆ ಹಾಕಿವಿ, ಹಸಿರುಗೆ ನೋಡೋಣ. ಹಿಂಗೆ ಒಂದೇ ಒಂದಾದ ಹೋದರೆ ಯಾವುದೋ ಒಂದು ಕೊಡ್ತಂಥ ಮನಸ್ಸಂಬದ ಆಸೆ ಅಲ್ಲ ಸರ್ ರೈತರಿಗೆ, ಅದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದೀವಿ. ಮೆಣಸಿನ ಗಿಡ ಅಲೆ ಎಷ್ಟು ಎಕರೆ ನಾಟಿ ಮಾಡಿದ್ರೆ? 1 ಎಕರೆ ಮಾಡಿವಿ ಸರ್, 1 ಎಕರೆಯ. ಈಗ 1 ತಿಂಗಳಾಗಿದೆ, ಎಲ್ಲ ಮುಡುಪು ಸರ್, ಭಾರಿ ರೋಗ ಈ ಚೊಳಿಗೆ, ಭಾರಿ ರೋಗ. ಈ ನಾವು ಏನಂತ ನಾನು ಸರ್ಕಾರದ ಹೇಳ್ತಿರೋದು, ಈ ಗೊಬ್ಬರ ಬಂದಿದ್ದಾವಲ್ಲ ಅದರಿಂದ ಈ ರೀತಿ. ಈಗ ನಮ್ಮ ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಇಲ್ಲ, ಗೌರ್ಮೆಂಟೇ ಔಷಧ ಹೊಡಿ ಎಲ್ಲಾದ್ರೂ ಮಾಡು. ಆ ಗೊಬ್ಬರ ಔಷಧ ಇಲ್ಲದಲ್ಲ, ಅದಕ್ಕೆ ಒಂದಿಗೆ ಬಿಟ್ಟಿದೆ ನಮ್ಮ ಭೂಮಿಗಳು. ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬರಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕ್ಯಂದು ಹಾಕ್ಯಂದು ನಾನಾ ವರ್ಷ ಆದ್ರೆ ಬರ್ತತೆ. ಈಗ ಅದನ್ನ ಹಾಕಿ ಕಲ್ಸಿಬಿಟ್ಟಿವೆ, ಅದೇ ಕೇಳ್ತದೆ. ಈಗ ಈ ಮೆಣಸಿನ್ಕಾಯಿ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತಾರೆ? ನಾವು ಒಳ್ಳೆ ಬೇಸಾಯ ಮಾಡಿಸಿದ್ವಿ, ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಒಂದು ಸ್ವಲ್ಪ. ಈಗ ದನ ಕರುಗಳೆಲ್ಲ ಭಾರಿ ಇದಾಗಿದ್ದಾವೆ, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದು ಸ್ವಲ್ಪ ಭೂಮಿನ ಹದವಾಗಿ ಮಾಡಿಸಿ ಕರೆಕ್ಟಾಗಿ ರೋಟ್ ಹೊಡಿಸಿ ಎಲ್ಲ ಮಾಡಿ ಅದಕ್ಕೆ ಏನೈತೆ ಶಿಸ್ತು ಮಾಡಿಸಿ ನಮ್ಮ ಮಾಡಿಸಿ. ಈಗ ಮೆಣಸಿನ ಸಸಿ ಅಂದ್ರೆ ಎಲ್ಲ ನೀವೇ ಒಟ್ಟೊಯ್ದು ಸಸಿ ಉತ್ಪನ್ನ ಮಾಡ್ಕೊಂತೀರ ಅಥವಾ ನರ್ಸರಿಯಿಂದ ತಗೊಂಬರ್ತೀರ? ನರ್ಸರಿಯಿಂದ ತಗೊಂಬರ್ತೀವಿ ಸರ್. ಇಲ್ಲಿ ನಮ್ಮ ಉತ್ಪನ್ನ ಮಾಡಿದ್ರೆ ವೈರಸ್ ಜಾಸ್ತಿ, ನರ್ಸರಿಯಿಂದ ತಗೊಂಬಂದ್ರೆ ಏನು ವೈರಸ್ ಇರಲ್ಲ ಅಷ್ಟಕ್ಕೆ. ಯಾಕಂದ್ರೆ ಅವರು ಸುತ್ತ ಸೊಳ್ಳೆ ಪದರೆ ಎಲ್ಲ ಕಟ್ಟಿ ಪ್ರತಿ ಒಂದು ವೈರಸ್ ಇಲ್ದಂಗ ನೋಡ್ಕೊಂತಾರೆ, ಅದನ್ನ ನಾವು ತಗೊಂಬಂದು ನಾಟಿ ಮಾಡ್ತೀವಿ ಸರ್. ಈಗ ಮೆಣಸಿನ ಸಸಿ ಅಂದ್ರೆ ಏನ್ ರೇಟ್ ಬೀಳ್ತವೆ? 1 ರೂಪಾಯಿ 1 ರೂಪಾಯಿ 20 ಪೈಸೆ ಬೀಳ್ತದೆ ಸರ್, 1 ಸಸಿ. ಒಂದು ಸಸಿ. ಈಗ 1 ಎಕರೆಗೆ ಎಷ್ಟು ಸಸಿ ಬೇಕಾಗತ್ತೆ? 12,000-13,000 ಸಸಿ ಬೇಕಾಗತ್ತೆ 1 ಎಕರೆಗೆ. ಅದ್ರಾಗ ಕೆಲವು ಟೈಮು ಬಿಸಿಲು ಇದ್ರೆ ಆ ಸಸಿ ಒಯ್ಗರೋಗ್ತತೆ, ಮತ್ತೆ ತಿರ್ಗಾ 2-3 ಸಾವಿರ ತಗೊಂಬಂದು ತಿರ್ಗಾ ನಾಟಿ ಮಾಡ್ತೀವಿ. ಎಲ್ಲಂದ್ರೆ ಎಲ್ಲಿ ಹೋಗಿರ್ತತ್ತ ಅಲ್ಲಿ ಹೋಗಿ ಹೋಗಿ ಸಸಿ. ಅಂದ್ರೆ ಈಗ ಸಾಲಿನಿಂದ ಸಾಲಿಗೆ ಎಷ್ಟು, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡ್ತೀರಾ? ನಾವೇನಿಲ್ಲ, ನಾನು 3 ಮುಕ್ಕಾಲಿಂದ 4 ಅಡಿ, ಸಾಲು ಸಾಲು, ಗಿಡದಿಂದ ಗಿಡಕ್ಕೆ 1 ಅಡಿಯಿಂದ 1 ಕಾಲು ಅಡಿ. ಅಷ್ಟಂತರ ಕೊಟ್ರೆ ಸಾಕಾಗತ್ತೆ? ಸಾಕು, ಅಷ್ಟಂತರ ಕೊಡ್ಬೇಕು ಸರ್. ಗಿಡದಿಂದ ಗಿಡಕ್ಕೆ 1-1.5 ಅಡಿ, ಸಾಲಿಂದ ಸಾಲಿಗೆ 2.75 ಅಡಿ ಅಂದ್ಕೊಂಬಿಡ್ರಿ ಅಲ್ಲಿಗೆ ಸಾಕು. ಅದ್ರೊಳಗಡೆ ಕಳೆ ಬಿದ್ದಾಗ ಅಂತರ ಬೇಸಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ? ಹ್ಞೂ, ಕುಂಟೆ ಓಡಿಸ್ತೀವಿ ಸಹ, ಅದರಲ್ಲಿ ಮಡಿಕೆ ಓಡಿಸ್ತೀವಿ, ಸೆಂಟ್ರು ಕುಂಟೆ ಓಡಿಸ್ತೀವಿ. ಸಾಲಗಳದೊಂದು ಕಳೆ ತಕ್ಕಂದು ನೀರು ಬಿಟ್ಕಂತು ಅದಕ್ಕೆ ಏನು ಬೇಕೋ ಅದು ಹೋಗಿ ಔಷಧ ಹೊಡ್ಕಂತ ನಾವು ಬೋಧೆ ಬಸ್ತೀವಿ. ಕುಂಟೆ ಹೊಡೆದು ಬಿಟ್ರೆ ಬೋಧೆ ಆ ಕಡೆ ಈ ಕಡೆ ಬಿಡ್ತದೆ ಮಣ್ಣು ಫಲವತ್ತವಾಗಿ, ಅವಾಗ ನಮಗೆ ಅನುಕೂಲ ಆಗತ್ತೆ. ಈಗ ಸಾಲು 1 ಅಡಿ 1 ಅಡಿ ಮಾಡಿದ್ರೆ ನಾವು ಕಳೆ ತಕ್ಕಂದು ಬರೇ ಕೂಲರಿಗೆ ಇಡಬೇಕು ಸರ್, ಅಷ್ಟೊಂದು ಹೇಳ್ಬಾರ್ದು. ಈಗ ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಏನು ಡ್ರಿಪ್ ಮಾಡ್ಕೊಂಡಿದ್ರೆ ಆಯಿ ನೀರೇ ಕೊಡ್ತೀವಿ? ಆಯಿ ನೀರ ಸರ್, ಸಾಲಿಂದ ಸಾಲಿಗೆ ಬಿಟ್ಬಿಡ್ತೀವಿ, ಹಂಗೆ ಮಾಡ್ತೀವಿ. ಈ ಡ್ರಿಪ್ ಅಂತಂದರೆ ಈಗ ಮ್ಯಾಕೆ ಕುರಿ ಪಸರಾದಡಿ ತೆಗೆದಿಡ್ಬೇಕು, ಅವೆಲ್ಲ ಅಲ್ಲೇ ಕೊಪ್ಪಳಗೆ ಮನೆ ಇರಬೇಕು, ಅವೆಲ್ಲ ಇರ್ತವೆ. ಅಲ್ಲಿ ಯಾರನ್ನ ಇಟ್ಕೊಂಬಂದ್ರೆ ಈಗ ನಾಯಿ ಕಾಟ, ಇಲಿಗಳು ಕಾಟ, ಎಗಳು ಕಾಟ, ಕಡಿಯೋದು, ತೂತು ಕೆಡ್ಬೋದು, ಅವೆಲ್ಲ ಭಾಳ ಇರ್ತವೆ ಸರ್. ಅದಕ್ಕೋಸ್ಕರ ಅಲ್ಲಿ ಬಿಡಲ್ಲ, ಅದಕ್ಕೆ ಡ್ರಿಪ್ ಮಾಡಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಆಯ್ ನೀರೇ ಕೊಡ್ತೀವಿ. ಈ ಆಯ್ ನೀರ ಕೊಡೋದ್ರಿಂದ ಜಾಸ್ತಿ ಕಳೆ ಬೀಳುತ್ತೆ ಅಂತ ರೈತರು? ಕಳೆ ಬೀಳ್ತತೆ ಇಲ್ಲಂತಲ್ಲ, ಕುಂಟೆ ಹೊಡ್ಕೊಂಡು ನಾವು ಹೋದ್ರೆ ಏನಾಗಲ್ಲ, ಸಾಲಗಳದೊಂದೇ ಕಳೆ ತೆಗಿಸ್ತು. ಆದ್ರೆ ಡ್ರಿಪ್ ನೀರಿಗೂ ನಾವು ಕಟ್ಟಿರೋ ನೀರಿಗೂ ಬಹಳ ಡಿಫ್ರೆನ್ಸ್ ಇದೆ ಸರ್. ಹೆಂಗ ಅಂತೀರಿ? ಈ ಇದಕ್ಕೂ ಅದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಈಗ ನಾವು ಫುಲ್ಲು ನಾವು ಊಟ ಮಾಡೋದಕ್ಕೂ ಚಮಚದಿಂದ ಊಟ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಧಾನ ಸಮಾಧಾನ ಆಗಲ್ಲ. ಈಗ ಸ್ನಾನ ಮಾಡಿ ಊಟ ಮಾಡೋದು ಹೆಂಗಿರ್ತತೆ, ಊಟ ಮಾಡಿ ಸ್ನಾನ ಮಾಡಿದ್ರೆ ಹೆಂಗಿರತ್ತೆ, ಹಂಗಿರತ್ತೆ ಸರ್. ಡ್ರಿಪ್ ಅನಿಯಾನಿ ಬೀಳತ್ತೆ ಸರ್. ಅದೇನು ಜೀವ ಹೋಗತ್ತಂದ್ರೆ ಜೀವ ಕೊಡೋದು, ಅದು ಅನಿಯಾನಿ. ಇದು ಹಂಗಲ್ಲ, ಫುಲ್ಲು ಕೊಡ್ತೀವಿ. ಆ ರೀತಿ ಸರ್. ಈಗ ಮೆಣಸಿನ ಗಿಡಕ್ಕೆ ಏನಾದರೂ ಮೇಲ್ಗೊಬ್ಬರ ಕೊಡ್ತೀರಾ? ಮೇಲ್ಗೊಬ್ಬರ ಕೊಡ್ತೀವಿ ಸರ್, ಡಿ ಎ ಪಿ 10-26 ಇವೆಲ್ಲ ಕೊಡ್ಬೇಕು ಸರ್, ಕೊಡಿದ್ರೆ ಬರಲ್ಲ. ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರ? ನಾವು ಕಳೆ ತೆಗಿಸಿದ ಮೇಲೆ ಒಂದೆಟ್ಟು ಕೊಡ್ತೀವಿ, ಆಮೇಲೆ ಇನ್ನೊಂದು ಕುಂಟೆ ಹೊಡೆಸಿ ಇನ್ನೊಂದು 15-20 ದಿವಸ ಆದಮೇಲೆ ಇನ್ನೊಂದು ಸತ್ಯ ಕೊಡ್ತೀವಿ. ಗಿಡ ಡೆವಲಪ್ಮೆಂಟ್ ನೋಡಿ ಕೊಟ್ಟು ಇನ್ನೊಂದು ಸತ್ಯ ಕೊಡ್ಬೋದು. ಗಿಡ ಡೆವಲಪ್ಮೆಂಟ್ ಬರಲಿಲ್ಲ ಅಂದರೆ ಕೊಡ್ತೀವಿ, ಇನ್ನೊಂದು ಸತ್ಯ ಕೊಡ್ತೀವಿ ಅಷ್ಟೇ. ಈಗ ಮೆಣಸಿನ್ಕಾಯಿ ಸಸಿ ನಾಟಿ ಮಾಡಿದ್ಮೇಲೆ ಅದು ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗತ್ತೆ? ಈಗ 2 ತಿಂಗಳು ಒಳಗಾಗ್ಬಿಟ್ವಿ ನಾಟಿ ಮಾಡಿ, 1.5 ತಿಂಗಳು 1.5 ತಿಂಗಳು ಹಿಂದೆ ಸ್ಟಾರ್ಟ್ ಆಗ್ತಾವಾಗಲೇ. ಅದು ಗಿಡ ಫಲವತ್ತ ಮೇಲೆ ಸರ್, ನಾವು ಏನೇನು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಹ್ಞೂ, ಅಷ್ಟು ಹೇಳ್ಬೋದು ಸರ್. ನೀವೆಲ್ಲ ಏನು ಹಸಿ ಮೆಣಸಿನಕಾಯಿ ಮಾರಾಟ ಮಾಡ್ತೀರಾ ಅಥವಾ ಹಣ್ಣಾಗವ್ರಿಗೆ ಬಿಟ್ಬಿಟ್ಟು ಒಣಮೆಣಸಿನಕಾಯಿ ಮಾಡಿ ಮಾರಾಟ ಮಾಡ್ತೀರಾ? ಈಗ ಹಸಿ ಮೆಣಸಿನಕಾಯಿ ರೇಟ್ ಇದ್ರೆ ನಾವು ಕಿತ್ತು ಇಲ್ಲೇ ಮಣಕಾಮೂರ್ಗ ಸಂತೆ, ಕೊಂಡಳಿ ಸಂತೆ, ನಮ್ಮ ಕೋನ್ಸರ್ ಸಂತೆ ಕೊಡ್ತೀವಿ. ಅಕಸ್ಮಾತ್ ರೇಟ್ ಕಡಿಮೆ ಆದರೆ ಹಣ್ಣುಗಾಯಿ ಮಾಡಿ ಒಣಮೆಣಸಿನ್ಕಾಯಿ ನಾವು ಬ್ಯಾಡಿಗೋ ಯಾರನ್ನ 1-4 ಜನ ಹಾಗೆ, ಇಲ್ಲಪ್ಪ ಅಂದರೆ ಇಲ್ಲೇ ಮೊಳಕಾಲ್ಮೂರು 1 ಚೀಲ 2 ಚೀಲ ಆದರೆ ಮೊಳಕಾಲ್ಮೂರು ನಾವು ಕೊಡ್ತೀವಿ. ಈಗ ಹಸಿಮೆಣಸಿನ್ಕಾಯಿ ರೇಟ್ ಸಿಕ್ಕರೆ ಅನುಕೂಲ ಅಂತಂದ್ರೆ ಏನು ರೇಟ್ ಸಿಕ್ಕರೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ? ಈಗ 40-50 ರೂಪಾಯಿ ಸಿಕ್ಕರೆ ನಮಗೆ ಓಕೆ ಸರ್. ಈಗ ನಮ್ಮ ಹತ್ರ 20 ರೂಪಾಯಿ ತಗೊಂತಾರೆ, ಅಲ್ಲಿ 50 ರೂಪಾಯಿ ಮಾಡ್ತಾರೆ. ನಾವು 3 ತಿಂಗಳು ಬೆಳೆಯೋದು ಅವರು ಒಂದೇ ದಿವಸಕ್ಕೆ ದುಡ್ಡು ಬರ್ತಾರೆ. ರೈತರಿಗಿಲ್ಲ ಸರ್ ಬದುಕು, ಮಧ್ಯವರ್ತಿಗಳಿದೆ, ಹೆಂಗೆ ಮಾಡಬೇಕು? ಈಗ ನೋಡ್ರಿ, ಹಸಿರುಗಾಯಿ 20 ರೂಪಾಯಿ ಅಂತ ಕೊಟ್ಟರೆ 40 ರೂಪಾಯಿ ಕೆ ಜಿ ಮಾಡ್ತಾರೆ, 3 ತಿಂಗಳು ಬೆಳೆದನಿಗಿಲ್ಲ. ಆ ರೀತಿ ಬದುಕಾಗೈತೆ ನಮ್ಮ ರೈತರದ್ದು, ಒಬ್ಬದೇ ಆಗಿರೋದು, ಇನ್ಯಾವ್ದು ಇಲ್ಲ. ಇಷ್ಟು ಹೇಳ್ಬೇಕು. ಯಾಕೆ ನೀವೇ ಸಂತೆಯಲ್ಲೇ ಕುಂತು ಮಾರಾಟ ಮಾಡ್ಲಿಕ್ಕೆ ಆಗಲ್ವಾ ಸರ್? ಒಂದು ಒಬ್ಬಂಟಿಗಿರು ಆಗಲ್ಲ ಸರ್. ಇಲ್ಲಿ ನೀರು ಕಟ್ತೀಯ, ಇಲ್ಲಿ ಬೇಸಾಯ ನೋಡ್ಕೊಂತೀಯ, ತೋಟದ ಕಡೆ ನೋಡ್ಕೊಂತೀಯ, ನಾವೇ ಕಿತ್ಕೊಂಡು ಹೋಗಿ ನಾವೇ ಅಲ್ಲಿ ಸಂತೆಗೆ ಮಾರ್ಕೆ ಮಾಡ್ಬೇಕಾಗತ್ತೆ. ಹಂಗೆ ಯಾವ್ದಂತ ಮಾಡ್ತೀರಿ? ಒಬ್ಬ ಮನುಷ್ಯ ಒಂದು ಸತ್ಯ ಮಾಡ್ತಾನೆ, ಒಬ್ಬಂಟಿಗಿರು 4 ಜನ ಇರೋರು ಮಾಡ್ಬೋದು ರೈತರು, ಒಬ್ಬಂಟಿರ ಕೈಲಿ ಆಗಲ್ಲ ಸರ್. ನಾವೇ ಕಿತ್ತು ನಾವೇ ಹೋಗಿ ಸಂತಿಗೆ ಊಟ ಮಾಡಿ ಹೋಗಿ ನಾವು ಕುತ್ಕೊಂಡು ಟೈಮ್ ಇಲ್ಲ, ತಿರ್ಗಾ ಬರಬೇಕು, ತಿರ್ಗಾ ಸಾಯಂಕಾಲ ಏನಾಗೈತೆ ಇಲ್ಲಿ ಹೊಲ್ದಾಗ ನೋಡ್ಕೊಂಬೇಕು, ಅವೆಲ್ಲ ಇರ್ತದೆ ಸರ್. ಈಗ 5 ಕ್ವಿಂಟಲ್ 10 ಕ್ವಿಂಟಲ್ ಆದರೆ ಆಗಲ್ಲ, ಏನೋ 1-2 ಚೀಲ ಆದರೆ ಮಾರಾಟ ಮಾಡ್ಬೋದು ಸರ್, ಅಷ್ಟೊಂದು ಹೇಳಿ. ಮತ್ತೆ ಈ ಹಣ್ಣುಗಾಯಿ ಮಾಡಿ ಮಾರಾಟ ಮಾಡಿದ್ರೆ ಲಾಭದಾಯಕ ಅಂತೀರ? ಅದು ರೇಟಿನ ಮೇಲೆ ನೋಡ್ತೀವಿ ಸರ್. ಹಸಿರುಗಾಯಿ ರೇಟ್ ಇತ್ತಂದ್ರೆ ಹಸಿರುಗಾಯಿ ಕಿತ್ತು ಮಾರ್ತೀವಿ, ಹಸಿರುಗಾಯಿ ರೇಟ್ ಇಲ್ಲ ಅಂತಂದ್ರೆ ಹಣ್ಣುಗಾಯಿ ಕಿತ್ತು ಒಣಗಿಸಿ ಮಾರಾಟ ಮಾಡ್ತೀವಿ. ಹಂಗೆ ಅದು ಒಳ್ಳೆ ರೇಟ್ ಇದೆ ಹಣ್ಣುಗಾಯಿ ಬ್ಯಾಡಿಗೆ, ಮೆಣಸಿನ್ಕಾಯಿ ಒಣಗಾಯಿ ಒಣಕಾಯಿ ರೇಟ್ ಇದೆ. ನೀವೇನು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳಿತಾ ಇದ್ರೆ ಏನು ಊಟದ ಮೆಣಸಿನ್ಕಾಯಿ ಬೆಳಿತಾ ಇದ್ರೆ? ಊಟದ ಮೆಣಸಿನ್ಕಾಯಿ ಬೆಳಿತಿದ್ದೀವಿ. ಅವು 4-4-3-1 ಅಂತ ಒಂದು, ಅದು ಮತ್ತೆ ಬರೇ ಬಜ್ಜಿ ಬರೋಂಥದ್ದು ಹಾಕಿವಿ, ಅದನ್ನ ಬೆಳಿತೀವಿ ಬರೇ ಬಜ್ಜಿಗೆ. ಅಂದ್ರೆ ಮೆಣಸಿನ್ಕಾಯಿ ಮಾಡಿದ್ರೆ ಇಟ್ಟಚ್ಚಿ ಮೆಣಸಿನ್ಕಾಯಿ ಆ ರೇಟ್. ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳೆದ್ರೆ ಒಳ್ಳೆ ಲಾಭದಾಯಕ ಅಂತಾರೆ? ಹೌದು ಸರ್, ಬಹಳ ಬಂಡವಾಳ ಬೇಕು, ಬಹಳ ಇದು ಬೇಕು, ಅದಕ್ಕೆಲ್ಲ ನಿರ್ವಹಣೆ ಎಲ್ಲ ಖರ್ಚು ಜಾಸ್ತಿ, ಬಹಳ ಖರ್ಚು ಬೇಕು, ನಮ್ಮ ಕೈಲಿ ಆಗಲ್ಲ. ಈಗ ದ್ರಾಕ್ಷಿ ಬೆಳೆಯೋಕ್ಕಾಗಲ್ಲ ನಮ್ಮ ಕೈಲಿ, ಬಂಡವಾಳ ಇಲ್ಲ ಸರ್. ನಮ್ಮ ಸಣ್ಣ ಪುಟ್ಟ ರೈತರು, ನಾವೇನು 1-4 ಜನ ಬಂದರು ಊಟಕ್ಕಿಡೋ ಕೆಪಾಸಿಟಿ ಇದ್ದೀವಿ ರೈತರು, ಇಲ್ಲಿಗೆ ಆಳಾಗಿ ಹೋಗಿಬಿಟ್ಟಿವಿ. ನೀನು 50 ಜನ ಕರ್ಕೊಂಬಂದು ನಮಗೆ ಊಟ ಇಡೋಂದ್ರೆ ಆಗಲ್ಲ, ಹಂಗಿದೆ ಸರ್ ಹೇಳೋದು. ರೈತರು ಎಲ್ಲ ಸುಮ್ಮನಾಗಿ ಹೋಗ್ಬಿಟ್ಟಿದ್ದೀವಿ. ಈಗ ಹಣ್ಣುಗಾಯಿ ಅಂದರೆ ಯಾವ ಪ್ರಮಾಣದಲ್ಲಿ ಇಳುವರಿ ಬರ್ತು ಅಂತ ಎಕರೆಗೆ? ನಾವು ನೋಡ್ಬೇಕು ಸರ್, ಈ ಥರ ಚಳಿಗಾಲ ರೋ ವೈರಸ್ ಜಾಸ್ತಿ ಇದೆ, ಮುಡುಪು ಜಾಸ್ತಿ ಇದೆ, ಇದ್ರ ಮೇಲೆ ತಕ್ಕಂದ ಮೇಲೆ ನೋಡ್ತೀವಿ, ಹೇಳ್ತೀವಿ, ಸುಮ್ಮನೆ ಹೇಳಬಾರ್ದು. ಈಗ ಚಳಿಗಾಲದಲ್ಲಿ ಭಾರೀ ಮುದುರು ಬಂದಿದೆ, ಅದು ಔಷಧ ಹೊಡ್ಕೊಂತ ಬರ್ತಿದ್ವಿ, ಆಕಳ ಗಂಜು ಮಜ್ಜಿಗೆ ಇವನ್ನೆಲ್ಲ ಬರ್ಕೊಂಡು ಬಂದು ಇನ್ನೊಂದು ಪ್ರಯೋಗ ಹೇಳಿದ್ದಾರೆ, ಬೆಲ್ಲ ನೆನೆ ಹಾಕಿ ಕಡಲೆ ಹಿಟ್ಟು ನೆನೆ ಹಾಕಿ 2 ದಿವಸ ಬಿಟ್ಟು ಸೋಸಿ ಹೊಡಿ ಅಂತ ಹೇಳಿದ್ದಾರೆ, ಅದನ್ನು ಪ್ರಯೋಗ ಮಾಡ್ತೀವಿ, ನೋಡ್ತೀವಿ ಅದೇನೇನು ಡೆವಲಪ್ಮೆಂಟ್ ಗಿಡ ಚೆನ್ನಾಗಿ ಬಂದು ಒಳ್ಳೆ ಅನುಕೂಲ ಇದೆ. ಈ ಹಸಿಮೆಣಸಿನಕಾಯಿ ಗಿಡಕ್ಕೆಲ್ಲ ಏನೇನು ರೋಗ ಬರುತ್ತೆ ಮುಖ್ಯವಾಗಿ? ಈಗ ಮುದುರು ಸ, ಎಲೆ ಮುದುರು, ಅದೇ ಭಾರೀ ರೋಗ, ತೊಂದರೆ ಎಂಬುದೇನು ಎಲ್ಲ ಬಟ್ಟೆ ಹಿಂಡಿತಾರಲ್ಲ ಹಂಗಾಗಿಬಿಟ್ಟಿದೆ. ಅದೇನಾದರೂ ಈ ತೋಟಗಾರಿಕೆ ಇಲಾಖೆಗೆ ಹೋಗಿ ಅಧಿಕಾರಿಗಳು ಇಷ್ಟೇ ಹೇಳೋದು ಸರ್, ಅವರು ಮುದುರಪ್ಪ ಈ ಚಳಿಗಾಲಕ್ಕೆ ಇಂಥದ್ದು ಹೊಡಿ ಅಂತ ಕೊಡ್ತಾರೆ ಅಷ್ಟೇ, ಕಂಟ್ರೋಲ್ ಅದೇ ಹೇಳೋದಲ್ಲ ಸರ್. ನಾವು ಹೊಡ್ಕೊಂತ ಹೋಗ್ತಾ ಇರ್ಬೇಕು, ಹೊಡ್ಕೊಂತ ಹೋಗ್ತಾ ಇರ್ಬೇಕು, ವಾರಕ್ಕೆ ಎರಡು ಸತ್ಯ ಹೋಗ್ಬೇಕು, ಖರ್ಚು ಜಾಸ್ತಿ. ಹಂಗಾದ್ರೆ ಏನನ್ನ ಸ್ವಲ್ಪ ಮೆಣಸಿನ್ಕಾಯಿ ಇವಾಗ ಹಂಗೆ 15 ದಿವಸಕ್ಕೊಂದಿಟ್ಟು 20 ದಿವಸಕ್ಕೊಂದಿಟ್ಟು ಹೊಡ್ಕೊಂಬಿಟ್ರೆ ಆಗಲ್ಲ ಸರ್, ಒಟ್ಟಿಗೆ ಖರ್ಚು ಜಾಸ್ತಿ ಇರ್ಬೇಕು. ಈ ಥರ ಯಾವುದೇ ರೋಗ ಇಲ್ದಂಗೆ ಚೆನ್ನಾಗಿ ಇಳುವರಿ ಬಂದರೆ 1 ಎಕರೆ ಎಷ್ಟು ಕ್ವಿಂಟಲ್ ವರೆಗೂ ಒಣಮೆಣಸಿನ್ಕಾಯಿ ಬೆಳಿಬೋದು ಅಂತ? ನಾನು ಒಂದು 15 ಕ್ವಿಂಟಲ್ ಬೆಳಿಬೋದು, 15-20 ಕ್ವಿಂಟಲ್ ಕ್ಲೀನಾಗಿ ವೈರಸ್ ಇಲ್ದಂಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಕ್ಲೀನಾಗಿ ಫಲವತ್ತಾಗಿ ಯಾವ ವೈರಸ್ ಇಲ್ದಂಗೆ ಬೆಳೆದ್ರೆ ಒಂದು 15-20 ಕ್ವಿಂಟಲ್ ಒಣಮೆಣಸಿನ್ಕಾಯಿ ಬೆಳಿಬೋದು. ಈ ಒಣಮೆಣಸಿನ್ಕಾಯಿನೆಲ್ಲ ಬಿಡಿಸಿ ಅದೆಲ್ಲ ಕಣದಲ್ಲಿ ಎಷ್ಟು ದಿವಸ ಒಣಗಿ ಹಾಕಬೇಕು, ಅದನ್ನೇನಾದ್ರು ಮಾರ್ಕೆಟಿಗೆ ತರಿಸ್ಬೇಕಾದ್ರೆ ಗ್ರೇಡ್ ಮಾಡ್ತಾರೆ ಚೆನ್ನಾಗಿರೋದು, ಈ ಉಳುಕ ಪಳಕ ಇರೋಂಥ ಮೆಣಸಿನ್ಕಾಯಿ ಎಲ್ಲ ಸಪ್ ಸಪ್ರೇಟ್ ಮಾಡಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ? ಹಾಂ ಹೌದು ಸರ್, ಈಗ ಒಣಗಿಸಿದ ಮೇಲೆ ಅದ್ರಾಗೆ ಕೆಲವು ಮುದುರು ಬಂದಿರ್ತೈತೆ, ಕೆಲವು ಸೊಟ್ಟ ಹೋಗಿರ್ತೈತೆ, ಅದನ್ನು ಡಿವೈಡ್ ಮಾಡ್ತೀವಿ. ಒಳ್ಳೇದು ಫಸ್ಟು ಇದು ಮಾಡ್ತೀವಿ, ಆಮೇಲೆ ಸೆಕೆಂಡ್ ಮಾಡ್ತೀವಿ, ಆಮೇಲೆ ಥರ್ಡ್ ಮಾಡ್ತೀವಿ. ಕೆಲವು ಬಿಳಿ ಚುಕ್ಕಿ ಅಂತ ಬಂದಿರತ್ತೆ, ಅದನ್ನು ಬೇರೆ ಮಾಡ್ತೀವಿ. ಅದ್ರಾಗ ಹಾಕಿದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಕ್ವಾಲಿಟಿಗೆ ಕಡಿಮೆ ಆಗುತ್ತೆ, ಅದನ್ನೆಲ್ಲ ಆರಿಸ್ತೀವಿ ಸರ್. ಈಗೆಲ್ಲ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಮೆಣಸಿನ್ಕಾಯಿ? ಈಗೆಲ್ಲ 35-40 ಸಾವಿರ ರೂಪಾಯಿ ಇದೆ ರೇಟು, ರೇಟ್ ಅಷ್ಟಿದೆ. ರೇಟ್ ಚೆನ್ನಾಗಿದೆ, ಚೆನ್ನಾಗಿದೆ. ಇಳುವರಿ ಬರಲ್ಲ ಸರ್, ಅದೇ ಬಂದಿರೋದು ಇವಾಗ, ಇಳುವರಿ ಬರಲ್ಲ. ಒಣಮೆಣಸಿನ್ಕಾಯಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ನಮ್ಮ ಸ್ವಲ್ಪ ಆದ್ರೆ ಇಲ್ಲೇ ಮಾಡ್ತೀವಿ ಸರ್, ಸೆಂತ್ಗುಳಾಗ, ನಮ್ಮ ಮಳಕಾಮೂರು, ಕೊಂಡಳ್ಳಿ, ಕೋನ್ಸಾಗರ ಇಲ್ಲೇ ಮಾಡ್ತೀವಿ. ಜಾಸ್ತಿ ಆದ್ರೆ ಬ್ಯಾಡಿಗೆ ಹೋಗ್ತೀವಿ, 4-5 ಜನ ಸೇರ್ಕೊಂಡು ಒಂದು ಟೆಂಪೋದಾಗ, ಒಂದು ಆಟೋದಾಗ, ಬುಲ್ಲಾರಾಗ, ಯಾವ್ದ್ರಾಗ ಮಾಡ್ಕೊಂಡು. ಈಗ ಒಂದು ಎಕರೆ ಮೆಣಸಿನ್ಕಾಯಿ ಬೆಳಿಲಿಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ ಅಂತ ಸರ್? ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳಕ ಭಾರೀ ಖರ್ಚು ಬರುತ್ತೆ, ಮಾಮೂಲು ಮೆಣಸಿನ್ಕಾಯಿ ಬೆಳಕ ಕಡಿಮೆ ಬರುತ್ತೆ. ಅವೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ 100,000 ಬೇಕು, ಇವೆಲ್ಲ 1,000 ಬೇಕು, ಮಾಮೂಲು ಮೆಣಸಿನ್ಕಾಯಿ ಬೆಳಕ ಅಷ್ಟೊಂದು ಹೇಳಬಲ್ಲ ಸರ್. ಇವಾಗ ನೀವು ಮಾಮೂಲು ಮೆಣಸಿನ್ಕಾಯಿ ಬೆಳೀತಾ ಇದ್ರ, ನಿಮ್ದೆಲ್ಲ ಖರ್ಚು ತೆಗೆದು ಚೆನ್ನಾಗಿ ಇಳುವರಿ ಬಂದು ಒಳ್ಳೆ ಬೆಲೆ ಸಿಕ್ಕರೆ ಏನು ಲಾಭ ಬರೋ ಸಾಧ್ಯತೆ ಇರುತ್ತೆ? ಒಂದು 50,000 ರೂಪಾಯಿ ಸಿಗಬಹುದು. ಇಲ್ಲ ನಮಗೆ ಚೆನ್ನಾಗಿ ಬಂದು ಏನು ತೊಂದರೆ ಇಲ್ದಂಗೆ ಇಳುವರಿ ಬಂದರೆ 150-100,000 ರೂಪಾಯಿ ಸಿಗ್ಬೋದು. ಅಕಸ್ಮಾತ್ ರೇಟು ಕಡಿಮೆ ಆಗಿ ಹಿಂಗೆ ವೈರಸ್ ಬಂದರೆ ಲಾಸ್ ಆಗ್ಬೋದು, ಅಷ್ಟೊಂದು ಹೇಳಬಲ್ಲ ಸರ್. ಈ ವರ್ಷ ಒಳ್ಳೆ ಬೆಳೆ ಬಂದು ಇಳುವರಿ ಬರೋ ಸಾಧ್ಯತೆ ಇದೆಯಾ? ಇಲ್ಲ ಸರ್, ಮುಡುಪು ರೋಗ ಇದೆ ಸರ್, ನೀನು ಯಾ ಫಸಲನ್ನು ಇಡು. ಮೊದಲು ರಾಗಿಗೆ ರೋಗ ಇದ್ದಿದ್ದಿಲ್ಲ, ಈಗ ಔಷಧ ಹೊಡಿಲೇಬೇಕು. ಮೆಕ್ಕೆಜೋಳಕ್ಕೂ ರೋಗ ಇದ್ದಿದ್ದಿಲ್ಲ, ಈಗ 8 ವರ್ಷ ಕೇಳಾಗ, ಈಗ ಅದಕ್ಕೆ ಔಷಧ ಹೊಡಿಬೇಕು. ಈಗ ರೋಗ ನೋಡ್ರಿ ಸರ್, ಮೆಡಿಸಿನ್ ನೋಡಿದಲ್ಲೇ, ಔಷಧ ಇಲ್ಲದಲ್ಲೇ ಯಾವ ಫಸಲು ಬೆಳೆನೂ ಬರಲ್ಲ, ಇಷ್ಟೊಂದು ಹೇಳಬಲ್ಲ. ಈಗ ಮೆಣಸಿನ್ಕಾಯಿ, ಸೇವಂತಿಗೆ ಜೊತೆಗಿನ್ನ ಬೇರೆ ಏನು ತರಕಾರಿಗಳು ಬೆಳೀತೀರ? ಕ್ಯಾರೆಟ್ ಹಾಕಿದ್ದೆ, ಕ್ಯಾರೆಟ್ ಲಾಸ್ ಆಗೋದ್ರೆ ಬರೀ ದುರುಕ ಕಳಿಸ್ತೇನೆ. 8 ರೂಪಾಯಿ ಕೆಜಿ ಮಾರಿದ್ರು ಒಂದು ಸ್ವಲ್ಪ. ಯಾಕೆ ಲಾಸ್ ಆಯ್ತಂತ? ರೇಟ್ ಇಲ್ಲ ಸರ್, ರೇ ಅವಾಗ ಬೆಳೆ ಚೆನ್ನಾಗಿ ಬಂದಿತ್ತು, ರೇಟ್ ಇಲ್ಲ, 8 ರೂಪಾಯಿ ಕೆಜಿ. ಬೇರೆ ಎಲ್ಲ ದೊಡ್ಡ ದೊಡ್ಡ ನಗರಗಳಿಗೆ, ಬೆಂಗಳೂರು ಆ ಕಡೆ, ಮೈಸೂರು ಈ ಕಡೆ ಕಳಿಸಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ? ಇಲ್ಲ ಸರ್, ಈಗ ಮೊಬೈಲ್ ಫೋನ್ಗಳು ಇಡೀ ಇಂಡಿಯಾದಾಗ ಇಲ್ಲಿ ಯಾವ ಮಾರ್ಕೆಟ್ ಗೊತ್ತಾಗತ್ತೆ? ನೀವು ದುರ್ಗದಾಗ 8 ರೂಪಾಯಿ ಕೆಜಿ ಅಂದ್ರೆ, ಬೆಂಗಳೂರು ಇತ್ತಾದ್ರೆ 10 ರೂಪಾಯಿ ಕೆಜಿ ಮಾರ್ತಾರೆ, ಟ್ರಾನ್ಸ್ಫರ್ ಚಾರ್ಜ್ ಹೇಳ್ರಿ. ಅದಕ್ಕೋಸ್ಕರ ಇಡೀ ಇಂಡಿಯಾ ಎಲ್ಲ ಒಂದೇ ಇದೆ. ಮತ್ತೆ ಈ ತರಕಾರಿ ಬೆಳೆ ಅಂದ್ರೆ ಕ್ಯಾರೆಟ್ ಬೆಳೀತಾ ಇದ್ರೆ ಅದೇನಂತ ಲಾಭದಾಯಕ ಅಲ್ಲ ಅಂತ, ಯಾವ ತರ ಬೆಳೆಗಳು ಬೆಳೆದ್ರೆ ಲಾಭ ಮಾಡ್ಕೋಬಹುದು ರೈತರು ಅಂತ? ಈಗ ಸದ್ಯಕ್ಕೆ ಮೆಕ್ಕೆಜೋಳ ಇದೆ ಸರ್, ಅದೇ ಔಷಧ ಹುಡುಕಂದು ಹೋದ್ರೆ ನಾವು ಇಟ್ಟಿದ ಖರ್ಚು ಬಂದು ಎಕರೆಗೆ 25-30 ಸಾವಿರ ರೂಪಾಯಿ ಸಿಗ್ಬೋದು, ಅಷ್ಟೊಂದು ಹೇಳಬಲ್ಲ. ಅಂದ್ರೆ ಇತ್ತೀಚೆಗೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಸ್ವಲ್ಪ ಆದಾಯ ಬೇರೆ ಬೆಳೆ ಅಂದ್ರೆ ಮೆಕ್ಕೆಜೋಳ ಅಂತ. ಮೆಕ್ಕೆಜೋಳ ಸರ್, ಹೆಂಗಪ್ಪ ಅಂದ್ರೆ ಈಗ 2,200-300 ಇದೆ ಮೆಕ್ಕೆಜೋಳ. ಅದಕ್ಕೋಸ್ಕರ ಎಕರೆಗೆ ಏನಿಲ್ಲ ಅಂತಂದ್ರೆ 20-25 ಕ್ವಿಂಟಲ್ ಆಗತ್ತೆ, 60-70 ಸಾವಿರ ರೂಪಾಯಿ ದುಡ್ಡಾಗತ್ತೆ. 30,000 ರೂಪಾಯಿ ಇಟ್ಟರೆ 20,000-30,000 ಸಿಗ್ಬೋದು, ಇಷ್ಟೊಂದು ಹೇಳಬಲ್ಲ. ಈಗ ಮೆಕ್ಕೆಜೋಳ ಕಾಯಂ ಫಸಲು ಅನ್ನಿಸ್ತತ್ತೆ, ಈ ರೇಟ್ ಇರೋದಕ್ಕೆ ಪರವಾಗಿಲ್ಲ ಅಂತ. ಅದನ್ನು ಪ್ರತಿ ವರ್ಷ ಮೆಕ್ಕೆಜೋಳನೇ ಬೆಳೀತಾ ಹೋದ್ರೆ ಅದನ್ನು ಇಳುವರಿ ಬರೋದಿಲ್ಲ ಅಂತ? ಹ್ಞೂ, 1-2 ಸತ್ಯ ಸರ್, 3 ಸತ್ಯ ಅದು ಇಳುವರಿ ಬರಲ್ಲ. ಮತ್ತೆ ಈ ತರ ಬೆಳೆಗಳು ಕೆಲವು ಸಾರಿ ಕೈ ಹಿಡಿತವೆ, ಕೆಲಸ ಲಾಸ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ರೈತರು ಬೆಳೆ ವಿಮೆ ಮಾಡಿಸ್ಬೇಕು, ಇನ್ಸೂರೆನ್ಸ್ ಮಾಡಿಸ್ಬೇಕು, ಅವಾಗ ರೈತರಿಗೆ ಅನುಕೂಲ ಆಗುತ್ತೆ ಅಂತೆಲ್ಲ ಹೇಳ್ತಿರುತ್ತೆ ಸರ್ಕಾರ, ಹೇಳ್ತಾ ಇರುತ್ತೆ ಕೃಷಿ ಇಲಾಖೆಗಳೆಲ್ಲ ಹೇಳ್ತಿರ್ತವೆ. ಏನಾದರೂ ಈ ಬೆಳೆಗೆ ಇನ್ಸೂರೆನ್ಸ್ ವಿಮೆ ಕಟ್ತೀರಾ? ಇಲ್ಲ ಸರ್, ನಾವು ಯಾವ ಕಟ್ಟಿಲ್ಲ. ಈಗ ಏನಾಗುತ್ತೆ ಅಂದರೆ, 1-5 ಸತ್ಯ ನಾವು ಕಟ್ಟಿದರೆ 1 ಸತ್ಯ ಬರ್ತದೆ, ಅದೇ ದುಡ್ಡು ನಮ್ಮ ಹೆಸರು ಹೊಡೋದು. ಈಗ ಎಕರೆಗೆ ಕಡಲೆಕಾಯಿಗೆ ಎಷ್ಟು ಕಟ್ತಾರೆ? ಕಡಲೆಕಾಯಿಗೆ 1 ಎಕರೆಗೆ ಇಷ್ಟು ಅಂತ ಕಟ್ತಾರೆ. ಎಷ್ಟು ವರ್ಷ ಕೊಟ್ಟಿರಿ? 6 ವರ್ಷಕ್ಕೊಂದಿಟ್ಟು 7 ವರ್ಷಕ್ಕೊಂದಿಟ್ಟು ಕೊಡ್ತೀರಿ. ನಮ್ಮ ದುಡ್ಡು ಅಲ್ಲಿ ಸರ ಹೊಡುತ್ತೆ. ಎಕರೆಗೆ 8,000 ಕೊಡ್ತಾರೆ ಫೇಲ್ ಆದರೆ. 4-5 ವರ್ಷ ಈಗ ಇದು ಮಾಡಿದ್ದು ನೀವು, ಅದೇ ಹೆಸರು ಹೊಡತ್ತಲ್ಲ ಸರ್. ಅದಕ್ಕೆ ನಾವು ಯಾವ ಇನ್ಸೂರೆನ್ಸನ್ನು ಮಾಡಿಸಿಲ್ಲ. ಸುಮ್ಮನೆ ಏನು ಸುಮ್ಮನೆ ಯಾಕೆ ಅದು ಅಳದಾಡೋದು ಬೇಡ ರಾಮಣ್ಯ ಸರ್. ಮತ್ತೆ ಕೃಷಿ ಜೊತೆಗೆ ರೈತರು ಏನಾದರೂ ಉಪಕಸಗಳು ಅಳವಡಿಸ್ಕೊಂಡ್ರೆ ಕೃಷಿಕನ ಕೈ ಹಿಡಿಯುತ್ತೆ, ಹಸು ಕಟ್ಕೊಂಡು ಹೈನುಗಾರಿಕೆ ಮಾಡೋದು, ಈ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ಅನುಕೂಲ ಅಂತ ನೀವೇನಾದರೂ ಉಪಕಸಗಳು ಅಳವಡಿಸ್ಕೊಂಡಿದ್ರ? ಇಲ್ಲ ಸರ್, ಅದು ಏನಾಗುತ್ತೆ ಅಂದರೆ ನೀರು ಯಾವಾಗ ನಿಂತೋಗ್ತೋ ಗೊತ್ತಿಲ್ಲ. ಈಗ ದನಗಳು ಉಪವಾಸ ಇರಬೇಕು, ಮಳೆ ಇಲ್ಲ, ಬೆಳೆ ಇಲ್ಲ, ಅಡವಿಯಲ್ಲಿ ಹುಲ್ಲಿಲ್ಲ, ಎಲ್ಲಿ ಹೋಗ್ಬೇಕು? ಅವನ್ನ ಯಾಕೆ ಕಟ್ಕೊಂಡು ಇದು ಮಾಡ್ಬೇಕು ಸರ್? ಹೊಲ ಚೆನ್ನಾಗಾದರೆ ಕಟ್ಕೋಬಹುದು. ನಾನೇ ಎರಡೆಮ್ಮೆ ಕಟ್ಟಿದ್ದೆ, ಚೆನ್ನಾಗಿ ಹಾಲು ಕರಿಯವೋ ಒಂದೆರಡು ಲೀಟ್ರು ಪಕ್ಕದ ಮನೆಯವರಿಗೆ ಅವ್ರಿಗೆ ಕೊಡ್ತಿದ್ದೆ, ಒಂದು ಲೀಟ್ರ್ ನಾವು ಊಟ ಮಾಡ್ತಿದ್ವಿ, ಅದಕ್ಕೋಸ್ಕರ ಇದಾಗೋದು. ಅದೇನಾಗ್ಬಿಡ್ತು ಅಂದರೆ ನೀರು ನಿಂತು ಹೋಗಿ ಎರಡು ವರ್ಷ ಅಭಾವವಾಗಿ ಬಿಡ್ತು, ಉರ್ಲಿಲ್ಲ. ಆವಾಗ ಇಲ್ಲಿ ಕೇಳಿದರೆ ಒಂದು ಗಾಡಿ ಒಂದು ಟ್ಯಾಕ್ಟ್ರುಗಳು 10,000 20,000 ಹೇಳಿದರು. ಅದಕ್ಕೆ ಈ ಸವಾಸ ಬೇಡ ಅಂತ ಕೊಟ್ಬಿಟ್ಟೆ ಸರ್. ಕಾಯಮಿಲ್ಲ ನೀರು ನಮ್ಮ ಕಡೆ, ಅದಕ್ಕೋಸ್ಕರ. ಇಲ್ಲಿ ಈಗ ಕೃಷಿ ಮಾಡಿಸ್ತಾ ಇದ್ರಲ್ಲ, ಹೂವು ಬೆಳೀತೀರ, ಮೆಣಸಿನ್ಕಾಯಿ ಬೆಳೀತೀರ, ಇಂಥಕ್ಕೆಲ್ಲ ಕೆಲಸಗಳಿಗೆ ಕೂಲಿ ಕಾರ್ಮಿಕರು ಬೇಕಾಗ್ತಾರಲ್ಲ, ಎಲ್ಲ ಕೂಲರ್ ಸಿಗ್ತಾರ? ಸಿಗ್ತದೆ ಸರ್, ಕೆಲವರು ಬೇಲೂರಿಂದ ಕರೆಸ್ಬೋದು, ಈ ನಮ್ಮೂರಿಗೂ ಸಿಗ್ತಾರೆ. ಎರಡೂ ಯೋಚನೆ ಮಾಡಿ, ಕೆಲವು ಟೈಮು ಶೇಂಗಾ ಬಂದಾಗ ಸಿಗಲ್ಲ, ಬಂಡಟ ಆಗತ್ತೆ, ಅವಾಗ ಬೇರೆ ಇದರಿಂದ ಮಾಡ್ತೀವಿ. ಇಲ್ಲೆಲ್ಲ ಕೂಲಿ ಏನು ರೇಟ್ ನಡೀತಾ ಇದೆ? ಈಗೆಲ್ಲ ನೋಡ್ರಿ ಸರ್, ಸೀಜನ್ ಟೈಮ್ನಾಗ 250-300 ಕಳೆಗೆ. ಅವಾಗ ಬರ ಸೀಜನಾಗ ಶೇಂಗಾ ಸೀಜನ್ ಹಾಕಿದ್ರೆ ಅವಾಗ ಕೂಲಿಯರ್ದು ಅಭಾವ ಆಗುತ್ತೆ, ಅವಾಗ 250 ಮಧ್ಯಾಹ್ನ ಕೂಲಿ, ಮತ್ತೆ ಸಾಯಂಕಾಲ ಕೂಲಿ ಆದರೆ 300-350 ರೂಪಾಯಿ ಕೇಳ್ತಾರೆ. ಈ ರೀತಿ ಇದೆ ಸರ್. ಗಂಡಾಳಿಗೆ? ಗಂಡಾಳಿ ಜಾಸ್ತಿ ಕೇಳ್ತಾರೆ ಸರ್, 400-450 ರೂಪಾಯಿ ಕೇಳ್ತಾರೆ. ಊಟ ಕೊಟ್ಟು ಇವಾಗ ಊಟಕ್ಕೆ ಮನೆಗೆ ಹೋಗ್ತೀನಿ ಅಂತಾರೆ, ಅರ್ಧ ಗಂಟೆ ಎಷ್ಟಾಗತ್ತೆ, ನಾವು ಊಟ ಕೊಡ್ಬೇಕು ಅವ್ರು. ಹೌದು ಸರ್, ಇದ್ದವು ಸರ್ ಅವು. ಈಗ ಇಲ್ಲಪ್ಪ ಅಂದ್ರೆ ಅವ್ರು ನಿಧಾನ ಮಾಡ್ತಾರೆ, ಸುಮ್ಮನೆ ಹಿಂಗೆ ಅಂತಾರೆ. ಹಂಗಿದೆ ಸರ್, ಅದಕ್ಕೆಲ್ಲ ಮಣ್ಕೈ ಹೇಳಿದ್ರೆ ಮುಂಗೈ ಅಂತಾರಲ್ಲ ಹಂಗೆ. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ಸರ್? ಮುಂದೆ ಈಗ ಮೆಣಸಿಗೆ ಗಿಡ ಹಂಗೆ ಹಾಕಿನಿ, ಇನ್ನೂ ಇದೆ, ಇನ್ನೂ ಫಸಲಿಟ್ಟಿಲ್ಲ, ಬೆಳೆ ಇಟ್ಬಿಟ್ಟಿವಿ. ಬ್ಯಾಸಿಗೆ ನೀನು ತೊಗೊಂಬೋದು, ನಮಗೆ ಡೌಟ್ ಇದೆ, ಅದಕ್ಕೋಸ್ಕರ ಅದೊಂದೇ ಮೆಣಸಿಗೆ ಗಿಡ ಒಂದು ತಗೊಂಬಂತ ಇದೀವಿ ಸರ್. ಅದಾದಮೇಲೆ ಇನ್ನಿದ್ದು ಜಮೀನೆಲ್ಲ ಬೀಳೆ ಇಟ್ಟಿನ ಮಾಗಿ ಮಾಡಿನಿ, ಅದಾಗ ಮುಂಗಾರಿ ಒದಗಿತ್ತು ಅಂದರೆ ಫಸಲಿಡೋಣ, ಇಲ್ಲಾಂದ್ರೆ ಬೇಡ ಅಂತ ಸುಮ್ಮನೆ ಇದೀನಿ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಈ ಕೃಷಿ ಬದುಕಲ್ಲಿ ಏನಾದರೂ ಸಹಾಯ ಮಾಡ್ತಾರ? ಮಾಡ್ತಾರೆ ಸರ್, ನಾನು ರಾಘವೇಂದ್ರ ಅಂತ, ನನ್ನ ಮಗ ಒಬ್ಬನೇ ರಾಘವೇಂದ್ರ ಅಂತ, ಮಾಡ್ತಾರೆ. ಪೇಪರ್ ಏಜೆನ್ಸಿ ಕೆಲಸ ಮಾಡ್ತಾರೆ, ಪರಿಸರ ಬಗ್ಗೆ ಇದು ಮಾಡ್ತಾರೆ, ಶಾಲೆ ಕಾಲೇಜುಗಳು ಗಿಡಗಳು ಹಾಕ್ಸೋದು, ರೋಡ್ ಸೈಡ್ ಮಾಡೋದು, ಎಲ್ಲ ಕಾಲೇಜುಗಳಿಗೆಲ್ಲ ಕೊಡೋದು, ಈ ಕೆಲವು ಮನೆಗಳಿಗೆಲ್ಲ ಕೊಡೋದು, ಗಿಡ ಗಣ್ಯ ಅವೆಲ್ಲ ಎಲ್ಲ ಮಾಡ್ತಾರೆ, ನಮಗೂ ಸಹಾಯ ಮಾಡ್ತಾರೆ, ಇದೆಲ್ಲ ಇದೆ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದುಕೊಟ್ಟಿದೆಯಾ ನಿಮಗೆ? ಸಂತೋಷ ಇದೆ ಸರ್, ಫಸಲು ಬಂದಾಗ ಈಗ 10 ಬಂದರೆ 8 ಲಾಸು ನೋವು, 1-2 ಸಂತೋಷ ಆಗಿರ್ಬೋದು. ಲಾಸ್ ಆಗಿರೋದೇ ಜಾಸ್ತಿ, ಸಂತೋಷ ಕಡಿಮೆ. ಕೃಷಿ ಬದುಕು ಬಿಡ್ಲಿಕ್ಕೆ ಆಗಲ್ಲ, ಮಾಡಲೇಬೇಕು, ಅನಿವಾರ್ಯ ಅಂತೀರ? ನಾವು ಎಲ್ಲಿಗೆ ಹೋಗ್ಬೇಕಾಗ ಸರ್, ಬೆಂಗಳೂರಿಗೆ ಹೋಗಿ ಏನು ಮಾಡೋಣ? ಅಲ್ಲಲ್ಲ, ನಮಗಿದೇ ಕಸುಬು, ನಮ್ಮ ತಪ್ಪ ತೋರಿಸ್ಕೊಟ್ಟಿರೋದು ನಮ್ಮ ತಾತ, ನಮ್ಮಪ್ಪ, ನನಗೆ. ಈಗ ನಾನು ಮಗ್ಗ ಹೇಳ್ತಾ ಇದ್ದೀನಿ, ಅವನು ಸ್ವಲ್ಪ ಬರ್ತಾ ಇದ್ದಾನೆ ಅಷ್ಟೇ ಸರ್. ಬಹಳ ಸಂತೋಷ ಏರಸ್ವಾಮಿ ಅವರ, ಇದುವರೆಗೂ ನಿಮ್ಮ ಈ ತರಕಾರಿ ಹೂವಿನ ಕೃಷಿ ಸಾಕಷ್ಟು ಸಮಗ್ರ ಕೃಷಿ ಬೆಳೆಗಳನ್ನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಳಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಕೃಷಿಕ ವಿ ಎರ್ರಿಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಏನೇ ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ, ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಯಾವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ದಿನಾಂಕ 11/3/2025 ಮಂಗಳವಾರದಿಂದ 16/3/2025 ಭಾನುವಾರದವರೆಗೆ ಪ್ರತಿದಿನ ಬೆಳಿಗ್ಗೆ 8:30-8:45 ಪ್ರಸಾರವಾಗುವ ಚಿತ್ರಗೀತೆಗಳ ಕಾರ್ಯಕ್ರಮದ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಮೈಸೂರು ಬ್ಯಾಂಕ್ ಸರ್ಕಲ್, ಚಿತ್ರದುರ್ಗ. ನಮ್ಮ ಮಲಬಾರ್, ನಮ್ಮ ನಂಬಿಕೆ. ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ MY. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ ಸಹ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಮಗೆ ಎಲ್ರಿಗೂ ತಿಳಿದಿರೋ ಹಾಗೆ ಸಾವಯವ ಕೃಷಿಯಲ್ಲಿ ಪೋಷಕಾಂಶ ನಿರ್ವಹಣೆ ಹಾಗೂ ಕೀಟ ಹಾಗೂ ರೋಗಬಾಧೆ ನಿರ್ವಹಣೆ ತುಂಬಾ

ತಪ್ಪಲಿಯೂ ನೀನೆಂದು ತಿಳಿಬ್ಯಾಡ. ತಂದೆಯಂತಿರುವೆ ನಿನ್ನ ಅಣ್ಣ, ತಂದೆಯಂತಿರುವೆ ನಿನ್ನ ಅಣ್ಣ ತವರಲ್ಲಿ, ತಂದೆಯಂತಿರುವೆ ನಿನ್ನ ಅಣ್ಣ ತವರಲ್ಲಿ. ನೆನಪು ಬಂದರೆ ಎಂದು ನಿಲ್ಲಬ್ಯಾಡ, ನೆನಪು ಬಂದರೆ ಎಂದು ನಿಲ್ಲಬ್ಯಾಡ. ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ. ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ. ಸಿರಿದೇವಿ ನೀನೋಗಿ ಬಾ ತಂಗಿ, ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ. ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೊರಟಿರುವ ತಂಗಿಯ ಬಗೆಗೆ ವಾತ್ಸಲ್ಯದ ಮಾತುಗಳನ್ನಾಡಿದಂತಹ ಅಣ್ಣನ ಮಾತುಗಳನ್ನು ಆಡಿದಂತಹ ಒಂದು ಜನಪದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಜಿ ವಿ ಅತ್ರಿ. ಸ್ನೇಹಿತರೆ, ಇದೀಗ ಒಂದು ಪ್ರಕಟಣೆ ಗಮನಿಸಿ. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ರಾಷ್ಟ್ರೀಯ ವೃತ್ತಿ ರಂಗೋತ್ಸವ 2025 ದಿನಾಂಕ 15, 16 ಮತ್ತು 17 ಮಾರ್ಚ್ 2025 ದೃಶ್ಯಕಲಾ ಮಹಾವಿದ್ಯಾಲಯ ಬಯಲು ರಂಗಮಂದಿರ ವಿದ್ಯಾನಗರ ರಸ್ತೆ ದಾವಣಗೆರೆ ಇಲ್ಲಿ ನಡೆಯಲಿದೆ. ಮೊದಲ ದಿನವಾದ ನಾಳೆ ಅಂದರೆ ದಿನಾಂಕ 15, 3, 2025 ಶನಿವಾರ ಬೆಳಗ್ಗೆ 11:30 ದೃಶ್ಯಕಲಾ ಮಹಾವಿದ್ಯಾಲಯ ಬಯಲು ರಂಗ ಮಂದಿರ ಪ್ರಾಂಗಣದಲ್ಲಿ ಚಿತ್ರಕಲೆ ಮತ್ತು ರಂಗ ದಾಖಲೆಗಳ ಪ್ರದರ್ಶನ ಜರುಗಲಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಪ್ರೊಫೆಸರ್ ಬಿಡಿ ಕುಂಬಾರ, ಕುಲಪತಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ. ಅಧ್ಯಕ್ಷತೆ ವಹಿಸುತ್ತಾರೆ ಶ್ರೀ ಮಲ್ಲಿಕಾರ್ಜುನ ಕಡಕೋಳ. ನಿರ್ದೇಶಕರು ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ. ಮತ್ತು ನಾಳೆ 6:30 ವೃತ್ತಿ ರಂಗೋತ್ಸವ 2025 ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಡಾ ಮುಖ್ಯಮಂತ್ರಿ ಚಂದ್ರು ಪ್ರಸಿದ್ಧ.